ಹೂಗಿಡ ಬಳ್ಳಿಗೆ ಬೆಂಕಿಯುತ್ತಾಗಿ ಘಟಗ ಉರಿಯುತ್ತಿದೆ, ಬೀದಿ ಬೀದಿಯಲ್ಲಿ ಬಡವರ ರಕ್ತ ಚುಮ್ಮುತ್ತ ಹರಿಯುತ್ತಿದೆ, ಹೂಗಿಡ ಬಳ್ಳಿಗೆ ಬೆಂಕಿಯುತ್ತಾಗಿ ಘಟಗ ಉರಿಯುತ್ತಿದೆ, ಬೀದಿ ಬೀದಿಯಲ್ಲಿ ಬಡವರ ರಕ್ತ ಚುಮ್ಮುತ್ತ ಹರಿಯುತ್ತಿದೆ, ಹಕ್ಕಿಯ ಕೊರಳಿಗೆ ಹಗ್ಗವು ಬಿಗಿದು ಕಂಬನಿ ಸುರಿಯುತ್ತಿದೆ, ಹಸಿವಿನ ತಾಪ ತಾಳದೆ ಲೋಕ ನಿಟ್ಟುಸಿರಾಡುತ್ತಿದೆ. ಆಸೆಯು ಮರಳಾಗಿ ಬಾಳಿಗೆ ಭರವಸೆ ಬೆಳಕೆ ಇಲ್ಲ ಜೀವನ ಕುರುಡಾಗಿ, ಬಿಸಿಲಿನ ಬೇಗೆಗೆ ಬಾಡಿದೆ ಜಗವು ಬೂದಿಯು ತಾನಾಗಿ, ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ, ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ. ಪ್ರಕೃತಿಯ ಸಂರಕ್ಷಣೆಯ ವಿಚಾರಗಳನ್ನ ಮಾತಾಡೋದು ಸರ್ವೇ ಸಾಮಾನ್ಯ, ಆದ್ರೆ ಅದರ ಅವಶ್ಯಕತೆ, ಅದರ ಆಳವನ್ನು ಅರಿಯುವಂಥ ಅನಿವಾರ್ಯತೆಯನ್ನು ನಾವು ಈಗಾಗಲೇ ತಲುಪಿಬಿಟ್ಟಿದ್ದೇವೆ. ಮಿತ್ರರೇ, ಮೊದಲು ಇದರ ಹಿಂದಿನ ಕಾರಣವನ್ನು ನಾವು ತಿಳಿಬೇಕು. ಮುಖ್ಯ ಕಾರಣ ಇದಕ್ಕೆಲ್ಲ ಏನಪ್ಪ ಅಂತ ಹುಡುಕ್ತಾ ಹೋದರೆ ಸಿಗೋ ಉತ್ತರ ಒಂದು, ಜಾಗತಿಕ ತಾಪಮಾನದಲ್ಲಿ ಏರಿಕೆ. ಈ ವಿಚಾರವನ್ನು ನಾವು ಆಗಾಗಲೇ ಕೇಳ್ತಾನೆ ಇರ್ತೀವಿ. ಆದರೆ ಈ ಜಾಗತಿಕ ತಾಪಮಾನ ಏರಿಕೆ ಅಂತಂದರೆ ಏನು, ಇದು ಹೇಗಾಗುತ್ತೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಈ ಶೀತ ದೇಶಗಳಲ್ಲಿ ಗಿಡಗಳನ್ನು ಬೆಳೆಯೋದಕ್ಕೆ ಬೇಕಾದಂಥ ಉಷ್ಣತೆ ಇಲ್ಲದೇ ಇರೋ ಕಾರಣ ಗಾಜಿನ ಮನೆಗಳನ್ನು ಅಲ್ಲಿ ನಿರ್ಮಿಸಲಾಗ್ತದೆ. ಇಲ್ಲಿ ಗಾಜಿನ ಮನೆಯೇ ಯಾಕೆ ಅಂತಂದರೆ ಕಾರಣ ಇಷ್ಟೇ, ಗಾಜು ತನ್ನ ಮೂಲಕ ಹಾಯ್ದು ಒಳಬಂದಂಥ ಕಿರಣಗಳನ್ನು ಹಿಡಿದಿಟ್ಟು ಮನೆಯೊಳಗಿನ ಉಷ್ಣತೆಯನ್ನು ಹೆಚ್ಚಿಸಬಲ್ಲದು. ಇದರಿಂದ ಗಿಡಗಳಿಗೆ ಬೇಕಾದಂಥ, ಅದರ ಬೆಳವಣಿಗೆ ಅವಶ್ಯಕವಾದಂಥ ಉಷ್ಣತೆ ಲಭ್ಯವಾಗ್ತದೆ. ಇದೇ ರೀತಿಯಲ್ಲೇ ಭೂಮಿಯ ಸುತ್ತಲೂ ಇರುವಂತಹ ಅನಿಲಗಳು ಅಂದರೆ ಕಾರ್ಬನ್ ಡೈಆಕ್ಸೈಡ್, ತೇವಾಂಶ, ಮೀಥೇನ್, ನೈಟ್ರಸ್ ಆಕ್ಸೈಡ್, ಇವು ಸೂರ್ಯನಿಂದ ಬಂದಂತಹ ಶಾಖವನ್ನು ಹಿಡಿದಿಟ್ಟುಕೊಂಡು ಅದು ಭೂಮಿಯಿಂದ ಪ್ರತಿಫಲನವಾಗಿ ಪುನಃ ಹೋಗದಂತೆ ಹಿಡಿದಿಡುವ ಮೂಲಕ ಭೂಮಿಯ ಬಿಸಿಯಾಗುವಿಕೆ ಅಥವಾ ತಣ್ಣಗಾಗುವಿಕೆಗಳ ನಡುವಿನ ಸಮತೋಲನವನ್ನು ಕಾಪಾಡುವ ಮೂಲಕ ಭೂಮಿಯನ್ನು ಒಂದು ಜೀವಂತ ಗ್ರಹವನ್ನಾಗಿಸಿವೆ. ಹಾಗಾಗಿ ಇವುಗಳನ್ನು ಹಸಿರುಮನೆ ಅನಿಲಗಳು ಅಂತ ಕರೆದ್ವಿ. ಈ ಪರಿಣಾಮವನ್ನೇ ಹಸಿರುಮನೆ ಪರಿಣಾಮ ಅಂತ ಕರೆಯಲಾಯಿತು. ಒಂದು ಅಂದಾಜಿನ ಪ್ರಕಾರ ನೈಸರ್ಗಿಕವಾಗಿ ನಡೆಯುವಂಥ ಈ ಹಸಿರುಮನೆ ಪರಿಣಾಮದ ಅನುಪಸ್ಥಿತಿಯಲ್ಲಿ ಭೂಮಿಯ ಸರಾಸರಿ ಉಷ್ಣತೆ ಈಗಿನ 15 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ಬದಲು ಅದು -19 ಡಿಗ್ರಿ ಸೆಲ್ಸಿಯಸ್ ಇದ್ದು ನಮ್ಮ ಭೂಮಿ ಒಂದು ಹೆಪ್ಪುಗಟ್ಟಿದ ಜೀವರಹಿತ ಗ್ರಹವಾಗಿ ಉಳಿದು ಬಿಡುತ್ತಿತ್ತಂತೆ. ಇಲ್ಲಿ ತೊಂದರೆ ಪ್ರಾರಂಭವಾಗಿದ್ದು ಈ ಅನಿಲಗಳ ಏರಿಕೆಯಿಂದ. ಅದರಿಂದಾಗಿಯೇ ಭೂಮಿಯ ತಾಪಮಾನ ಸಮತೋಲನದಲ್ಲಿ ವ್ಯತ್ಯಾಸವನ್ನು ನಿರಂತರವಾಗಿ ನಾವು ಕಾಣ್ತಾ ಇದ್ದೀವಿ. ಇದರ ಪರಿಣಾಮವನ್ನು ನಾವೆಲ್ಲ ಈಗಾಗಲೇ ಎದುರಿಸ್ತಾ ಇದ್ದೀವಿ. ಅದನ್ನೇ ಜಾಗತಿಕ ತಾಪಮಾನ ಏರಿಕೆ ಅಂತ ಕರೆದ್ವಿ. ಹಾಗಾದರೆ ಈ ಅನಿಲಗಳ ಪ್ರಮಾಣ ಎಷ್ಟಿರಬೇಕಿತ್ತೋ ಅದಕ್ಕೂ ಮೀರಿ ಏರೋದಕ್ಕೆ ಕಾರಣವಾದಂಥ ಮೂಲಗಳು ಯಾವುವು ಅಂತ ಹುಡುಕಿದ್ರೆ ಅದಕ್ಕೆ ಉತ್ತರ ಹಲವು. ಒಂದೇ ವಾಕ್ಯದಲ್ಲಿ ಹೇಳಬೇಕಪ್ಪ ಅಂತಂದರೆ ನಮ್ಮ ಅಂತಂದರೆ ಮಾನವನ ಚಟುವಟಿಕೆಗಳು ಅಂತ ಅನ್ಬಹುದು. ಅವ್ಯಾವುವು, ಅದರ ಪರಿಣಾಮ ಏನು ಅನ್ನೋದನ್ನು ತಿಳಿಯೋಣ. ಅದಕ್ಕೂ ಮೊದಲು ಓ ಮಲ್ಲಿಗೆ ಚಿತ್ರದ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಗಿರಿ ಸಿರಿ ಝರಿತೊರೆ ಗೀತೆಯನ್ನು ಒಮ್ಮೆ ಕೇಳಿಬರೋಣ. Thank you.

ಮಿತ್ರರೇ, ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾನು ಮೇಘನಾ ನಾಯಕ್. ಇಷ್ಟು ಹೊತ್ತು ನಾವು ಪರಿಣಾಮಗಳ ಬಗ್ಗೆ ಮಾತನಾಡಿದ್ವಿ. ಇಷ್ಟೆಲ್ಲ ಪರಿಣಾಮವನ್ನು ಹೇಳಿದ್ದು ನಿಮ್ಮನ್ನು ಭಯ ಬೀಳಿಸೋ ಉದ್ದೇಶದಿಂದ ಅಲ್ಲ, ಬದಲಿಗೆ ನಿಮ್ಮಲ್ಲಿ ಕೆಲವರು ಈ ಅಭದ್ರತೆಯ ಅನುಭವವನ್ನು ಅದೃಷ್ಟವಶಾತ್ ಪಡೆಯದೇ ಇರಬಹುದು, ಅಥವಾ ಅದರ ತೀವ್ರತೆಯನ್ನು ಅರಿಯುವುದರತ್ತ ಪ್ರಜ್ಞೆ ಬೆಳೆಸಿಕೊಳ್ಳೋದಕ್ಕೆ ಆ ಕೆಲಸಕ್ಕೂ ಕೈ ಹಾಕದೇನೆ ಎಲ್ಲರೂ ಹೇಳೋ ಅದೇ ವಿಷಯವನ್ನು ಇನ್ನೊಮ್ಮೆ ಕೇಳೋ ದೌರ್ಭಾಗ್ಯ ಅಂತೆನಿಸಿ ಅಸಡ್ಡೆಯನ್ನು ತೋರಿಸಿರಬಹುದು. ನಾವು ನಮ್ಮ ದುರಾಸೆಯನ್ನು ತೀರಿಸಿಕೊಳ್ಳುತ್ತಾ ಯಾವುದೇ ಪರಿಸರ ಸ್ನೇಹಿ ಕೆಲಸ ಮಾಡದೆ ಸುಮ್ಮನಿದ್ದ ಮಾತ್ರಕ್ಕೆ ಈ ಪ್ರಕೃತಿ ಸುಮ್ಮನಾಗಿ ಎಲ್ಲವನ್ನ ಸಹಿಸಿಕೊಳ್ಳೋ ಪಾಪದ ಪಶು ಅನ್ನೋ ಭ್ರಮೆಯಲ್ಲಿ ಮಾತ್ರ ನಾವು ಯಾರು ಇರಬಾರ್ದು ಅನ್ನೋದನ್ನು ಎಚ್ಚರಿಸೋದಕ್ಕಾಗಿಯೇ ಇವೆಲ್ಲ ವಿಷಯವನ್ನು ನಿಮ್ಮೆದುರು ತೆರೆದಿಡಬೇಕಾಯಿತು. ಹೋಗಲಿ, ಈಗ ಇವೆಲ್ಲದಕ್ಕೂ ಪರಿಹಾರವಾದರೂ ಏನು? ಇಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಪ್ರಾರಂಭವಾಗುತ್ತೆ. ಅದಕ್ಕೂ ಮುಂಚೆ ನಿಮ್ಮ ಮಾಹಿತಿಗಾಗಿ ಸರ್ಕಾರದ ಕೆಲವು ಯೋಜನೆಗಳನ್ನು ಹೇಳ್ತೀನಿ. ಸಮುದ್ರ ಮಟ್ಟಕ್ಕೆ ಸಮೀಪದಲ್ಲಿ ವಾಸಿಸುವಂಥ ಜನರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಡೆಯೋ ಸಲುವಾಗಿ ಕೆಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಉದಾಹರಣೆಗೆ, ಥರ್ಮಲ್ ಪವರ್ ಸ್ಟೇಷನ್ಗಳಲ್ಲಿ ಪಳೆಯುಳಿಕೆ ಇಂಧನವನ್ನು ಸುಡುವ ಬದಲು ಸೌರಶಕ್ತಿ ಅಥವಾ ಪವನಶಕ್ತಿ ಅಥವಾ ಪರಮಾಣು ಶಕ್ತಿಯಂಥ ನವೀಕರಿಸಬಹುದಾದಂಥ ಶಕ್ತಿ ಮೂಲಗಳಿಗೆ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೀವಿ. ಹವಾಮಾನ ವೈಪರೀತ್ಯದ ಹೊಂದಾಣಿಕೆಗಾಗಿ ಬೆಳೆ ವಿಮಾ ಯೋಜನೆ, ಇಂತಹ ವೈಪರೀತ್ಯಗಳನ್ನು ಬಂದಾಗ ನಮ್ಮ ರೈತರಿಗೆ ವಿಮೆಯನ್ನು ಬೆಂಬಲಿಸುತ್ತೆ ಮತ್ತು ಕ್ರೆಡಿಟ್ ಸಪೋರ್ಟ್ ಮೆಕ್ಯಾನಿಸಮ್, ವಿಶೇಷವಾಗಿ ಹವಾಮಾನ ವೈಪರೀತ್ಯದಿಂದಾದಂಥ ಬೆಳೆ ವೈಫಲ್ಯಕ್ಕಾಗಿಯೇ ರೈತರಿಗೆ ಸಾಲದ ವಿಸ್ತರಣೆಯನ್ನು ಸುಗಮಗೊಳಿಸುತ್ತದೆ. ಭಾರತವು ವೇಗವಾಗಿ ಬೆಳೆಯುತ್ತಿರುವಂಥ ಅರಣ್ಯೀಕರಣ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ಅರಣ್ಯೀಕರಣ ಪ್ರಕ್ರಿಯೆ 1980 ಅರಣ್ಯ ಸಂರಕ್ಷಣಾ ಕಾಯ್ದೆಯಿಂದ ಪ್ರಾರಂಭವಾಯಿತು. ಇಲ್ಲಿ ಕಟ್ಟುನಿಟ್ಟಾದಂಥ ನಿಯಂತ್ರಣದ ಮೂಲಕ ಅರಣ್ಯಗಳ ತೆರವು ಮತ್ತು ಅವನತಿಯನ್ನು ನಿಲ್ಲಿಸುವ ಗುರಿಯನ್ನು ಇದು ಹೊಂದಿದೆ. ಸರಿ, ಇವೆಲ್ಲ ಸರ್ಕಾರದ ಯೋಜನೆಗಳಾದವು. ಜನಸಾಮಾನ್ಯರಾದಂಥ ನಾವು ಏನ್ ಮಾಡಬಹುದು? ಯಾಕಂದ್ರೆ ಈ ಯಾವ ಯೋಜನೆಗಳೇ ಜಾರಿಗೆ ಬಂದ್ರೂ ಅದು ಜನಸಾಮಾನ್ಯರು ಎಚ್ಚೆತ್ತುಕೊಂಡು ಅದನ್ನ ಬೆಂಬಲಿಸಿ ಕಾರ್ಯಗತ ಮಾಡದ ಹೊರತು ಯಾವ ಲಾಭವೂ ಇಲ್ಲ. ನಮ್ಮೆಲ್ಲರಿಗೂ ಜೀವವನ್ನ ಕೊಟ್ಟಂತ ಈ ಭೂಮಿಗೆ ಜೀವ ನೀಡುವ ಶಕ್ತಿ ಈಗ ಇರೋದು ನಿಮ್ಮಲ್ಲೇ, ನಿಮ್ಮ ಕೈಯಲ್ಲೇ. ನಾನು ನೀವು ಮಾಡುವ ಪ್ರತಿಯೊಂದು ಪುಟ್ಟ ಸಹಾಯವು ಈ ಭೂತಾಯಿಗೆ ನಾವು ನೀಡಬಹುದಾದಂಥ ಸಣ್ಣ ಕಾಣಿಕೆಯಷ್ಟೆ. ಇಲ್ಲಿಂದ ನಮ್ಮ ಪಯಣವನ್ನು ಮುಗಿಸುವ ಮೊದಲು ಆ ಒಂದಾದರೂ ಉಡುಗೊರೆಯನ್ನು ಈ ಪೃಥ್ವಿಗೆ ಕೊಡುವುದರಲ್ಲಿ ಯಾವ ಮುಜುಗರವೂ ಬೇಡ. ಯಾಕಂದರೆ ಈಗ ನಾನು ಹೇಳೋಕೆ ಹೊರಟಿರುವಂಥ ಕೆಲವು ಸಹಾಯಗಳು ಕೆಲವರಿಗೆ ಬಹಳ ಸಾಮಾನ್ಯವಾದದ್ದು ಅಂತ ಅನಿಸಬಹುದು. ಆದರೆ ನೆನಪಿರಲಿ, ನಿಮ್ಮ ಪ್ರತಿ ಸಣ್ಣ ಸಹಾಯವು ಒಂದು ದೊಡ್ಡ ಪರಿಣಾಮವನ್ನು, ಪ್ರಭಾವವನ್ನು, ಬದಲಾವಣೆಯನ್ನು ತರಬಲ್ಲಂಥ ಶಕ್ತಿಯನ್ನು ಹೊಂದಿದೆ. ಹಾಗಾದರೆ ನಾವೇನು ಸಹಾಯ ಮಾಡಬಹುದು ಅನ್ನೋದನ್ನು